ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನ ನಡೆಸಿಕೊಡುವವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮೊದಲಿಗೆ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಯುವ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಹೋಮಿಯೋ ಕೃಷಿ ಕಡೆ ಅವರು ಒಲವು ತೋರಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಕೊಲ್ಲಹಾರ ತಾಲೂಕು ಮುಳವಾಡ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ಸಂಗಮೇಶ್ ಬಸಪ್ಪ ವಿಜಾಪುರ್ ಅವರು ತಮ್ಮ ಪೇರಲ ಗಿಡಗಳಿಗೆ ಹೋಮಿಯೋ ಔಷಧಿಯನ್ನ ಬಳಸಿ ಕೃಷಿ ಮಾಡ್ತಾ ಇದ್ದು ಈಗ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ. ಅವರ ಅನುಭವಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಸಂಗಮೇಶ್ ವಿಜಾಪುರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಹೋಮಿಯೋ ಕೃಷಿ ಬಗ್ಗೆ ನಿಮಗೆ ಗೊತ್ತಾಗಿದ್ದೆ ಹೆಂಗ? ನನಗೆ ಹೋಮಿಯೋ ಕೃಷಿ ಬಗ್ಗೆ ಗೊತ್ತಾಗಿದ್ದು ಒಂದು 1.5 ವರ್ಷಕ್ಕಿಂತ ಮುಂಚೆ ಸರ್. ಗಿರೀಶ್ ಭದ್ರಗೌಡ ಸರ್ ನಮ್ಮ ಹೊಲಕ್ಕೆ ವಿಡಿಯೋ ಮಾಡ್ಕೊಳಕ್ ಬಂದಿದ್ದಾರೆ ಸರ್. ಅಂದ್ರೆ ಯೂಟ್ಯೂಬ್ ಚಾನಲ್ ಐತೆ ಸರ್ ಅವ್ರದ್ದು. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ ಸರ್. ಅದಕ್ಕೋಸ್ಕರ ಅವ್ರು ನನ್ನ ಅದನ್ನೆಲ್ಲ ನಂದು ಮಾಡಿದ್ದೆಲ್ಲ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರು ನಮ್ಮ ತೋಟಕ್ಕೆ ಬಂದಿದ್ರು ಸರ್. ಬಂದಾಗ ನಾನು ಆರ್ಗ್ಯಾನಿಕಿಂದ ಕೆಲವೊಂದಿಷ್ಟು ಗಿಡಗಳಿಗೆ ಕೆಲವೊಂದಿಷ್ಟು ಬೇರೆ ಬೇರೆ ಡೆಫಿಷಿಯನ್ಸಿ ಆಗಲಿ ರೋಗಗಳಾಗಲಿ ಅವ್ರಿಗೆ ನೋಡಿದ್ರು ಸರ್. ಅವ್ರು ನೋಡಿ ಅವಾಗ ನನಗೆ ಹೇಳಿದ್ರಿ, ಇಲ್ರಿ ಹಿಂಗ ನಾವು ಹೋಮಿಯೋ ಔಷಧ ಮಾಡ್ಕೊಡ್ತೀವಿ, ಬೇಕಾದ್ರೆ ನೀವು ಇದನ್ನು ಸಾವಯವದಾಗ ಬರ್ತೈತಿ, ನೀವೇನು ಇದನ್ನ ವಿಷಯ ತಿಳ್ಕೊಳಕ್ ಹೋಗ್ಬೇಡ್ರಿ, ಇದನ್ನ ನೀವು ಬಳಸಬಹುದು, ಆರ್ಗ್ಯಾನಿಕ್ ಇರ್ತೈತಿ ಅಂದಾಗ ನಾ ಆಕ್ಚುಲಿ ಅದನ್ನ ಹೋಮಿಯೋನ ನಾನು ಯಾವ್ದೋ ಔಷಧ ತಿಳ್ಕೊಂಡಿದ್ದೀನಿ ಸರ್, ಕೆಮಿಕಲ್ ಇರ್ಬೋದು ಏನೋ ತಿಳ್ಕೊಂಡಿನ್ರಿ. ಅದಕ್ಕೆ ನಾನು ಹೇಳ್ರಿ, ನಾ ಯಾವ್ದು ಬಳಸೋದಿಲ್ಲ, ನಾನೇ ಆರ್ಗ್ಯಾನಿಕ್ನಾಗ ಮಾಡ್ಕೊಂಡು ನಾನು ಬಳಸ್ತೀನಿ ಅಂತ ಹೇಳಿದೆ. ಹೇಳ್ರಿ ಇದು ಆರ್ಗ್ಯಾನಿಕ್ನಾಗ ಬರ್ತೈತಿ, ಖರ್ಚು ಬಹಳ ಕಡಿಮೆ ಇರ್ತೈತಿ, ಇದನ್ನ ನೀವು ನೋಡ್ರಿ, ಬರೀ ಒಂದ್ಸರಿ ಮಾಡಿ ನೋಡ್ರಿ ನೀವು ಅಂತ ತಂದು ಅವರೇ ಬಂದು ತೋಟಕ್ಕೆ ಬಂದು ಗಿಡಗಳನ್ನು ನೋಡಿ ಅದೇನು ಡೆಫಿಷಿಯನ್ಸಿ ಇತ್ತು ಅವರ ಐಡೆಂಟಿಫಿಕೇಶನ್ ಮಾಡಿ ಔಷಧ ಮಾಡಿಕೊಟ್ರು ಸರ್. ಅವರೇ ನೀರಿನೊಳಗೆ ಔಷಧ ಮಾಡಿಕೊಟ್ರಿ, ಅದನ್ನು ನಾನು ಅಲ್ಲಿಂದ ಒಂದು ವರ್ಷದಿಂದ ಸ್ಪ್ರೇ ಮಾಡ್ಕೊತ ಬಂದಿನಿ ಸರ್. ಅಲ್ಲಿಂದ ಮಾಡಿದ ನನಗೆ ಆ ಸಮಸ್ಯೆಗಳೆಲ್ಲ ಈಗ ಇಲ್ಲ ಸರ್. ಈಗ ಮುಂಚಿತವೆ ಅವ್ರು ಬರೋಕ್ಕಿಂತ ಮುಂಚಿತ ನನ್ನ ಗಿಡಗಳಿಗೆ ಸಮಸ್ಯೆ ಇದ್ದು ಈ ಸದ್ಯಕ್ಕಿಂತ ಮಟ್ಟಿಗೆ ಆ ಸಮಸ್ಯೆ ಇಲ್ಲ ಸರ್. ಈಗ 1 ವರ್ಷ ಆಯ್ತು ನೀವು ಬಳಸ್ತಾ ಇದ್ದು? 1 ವರ್ಷ ಆಯ್ತು ಸರ್. ಅಂದ್ರೆ ನೀವು ಯಾವ ಬರೀ ಪೇರಲ ಗಿಡದ ಮೇಲೆ ಅಷ್ಟೇ ಇದನ್ನು ಬಳಸಿರೋ, ಬೇರೆ ಗಿಡಗಳ ಮೇಲೆ ಬಳಸಿರೋ ಇದನ್ನ? ಏನಿಲ್ಲ ಇಲ್ಲ ಸರ್, ಬೇರೆ ಪೇರಲ ಗಿಡದ ಮೇಲೆ ಅಷ್ಟೇ. ಯಾಕೆ ಹಂಗೆ ಯಾಕೆ ಮಾಡಿದ್ರಿ? ಅದನ್ನ ಬೇರೆ ನಾನು ಬಿಟ್ಟರೆ ಅರಣ್ಯ ಕೃಷಿ ಆಯ್ತು ಸರ್, ಅದಕ್ಕೇನು ಅವಶ್ಯಕತೆ ಇಲ್ಲ ತಿಕೊಂಡ. ಅವಕ್ಕೇನು ಈ ತರ ಡೆಫಿಷಿಯನ್ಸಿ ಏನಾಗಿದ್ದಿಲ್ರಿ, ಅವ್ಕ ಚಲೋ ಇದ್ದುರಿ. ಈ ಪೇರ್ ಗಿಡ ಮಾತ್ರ ಒಂದ್ ಸ್ವಲ್ಪ ಅಂದ್ರೆ ಪ್ರಯೋಗ ಮೊದ್ಲು ಮಾಡಿ ನೋಡೋಣ ಅಂತ ಮಾಡಿ ನೋಡೋಣ. ಮಲ್ಲಿ ಇದು ಬಂದ್ರೆ ಮತ್ತೆ ಉಳಿಕಿಂದ ನಾನು ಎಲ್ಲ ಇಡೀ ಹೊಲಕ್ಕೆ ಬಳಸ್ಕೋಬಹುದು ತಿಕೊಂಡ. ಇದಕ್ಕಷ್ಟೇ ಪೇರಲ್ ಕಟ್ಟೆ ಯೂಸ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಬಳಸ್ತಾ ಇದ್ದೀರಿ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್? ಅದೇನಿಲ್ರಿ, ಅವರು ಔಷಧ ಮಾಡಿಕೊಟ್ಟಿರ್ತಾರೆ, 1 ಲೀಟರ್ 2 ಲೀಟರ್ 4 ಲೀಟರ್ ಹಿಂಗೆ ಮಾಡಿಕೊಟ್ಟಿರ್ತಾರೆ. ಅದನ್ನ ತೊಗೊಂಡು ನಂದು ಇದು ಅದ್ರಿ, ಒಂದು 1000 ಲೀಟರ್ದು ನನ್ನ ಹತ್ರ ಸಿಂಟ್ಯಾಕ್ಸ್ ಅದಾವ್ರಿ. ಆ ಸಿಂಟ್ಯಾಕ್ಸ್ನಾಗ ಒಂದು 300 ಲೀಟರ್ 400 ಲೀಟರ್ ನೀರು ಹಾಕಿ ಇವ್ರು ಕೊಟ್ಟಿದ್ದ ಔಷಧಿ ಏನು ಅದ್ರಾಗ ಹಾಕ್ತೀನಿ ಸರ್. ಹೋಮಿಯೋ ಅದ್ರ ಹಾಕಿ ನಂದೊಂದು ಸಣ್ಣ ಸೋಲಾರ್ ಮಷಿನ್ ಐತೆ ಸರ್, ಸ್ಪ್ರೇಯಿಂಗ್ ಮಷಿನ್. ಆ ಮಷಿನ್ ಅದ್ರ ಹಾಕಿ ಇದನ್ನ ನಾನು ಇಡೀ ಹೊಲ ತುಂಬಾ ಪೈಪ್ ನಾನು ಓಡಾಡ್ತಿರ್ತಾನೆ. ಬರೀ ಪೈಪ್ ತೊಗೊಂಡು ನಾನು ಹೊಡೆದ್ರೆ ಇಡೀ ಗಿಡಗಳಿಗೆಲ್ಲ ಸ್ಪ್ರೇ ಕೊಡ್ತೀನಿ ಸರ್. ಅದು ಸಿಸ್ಟಮೆಟಿಕ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಹೌದಾ ರೋಗಗಳೆಲ್ಲ ಕಡೆ ಹೋಗ್ತದೆ. ಅಂದ್ರೆ ಸಂಪೂರ್ಣವಾಗಿ 1 ವರ್ಷ ಅಂತ ಹೆಚ್ಚು ಕಡಿಮೆ ಒಂದು ಸೀಸನ್ ನೀವು ಪೂರ್ತಿ ಎಲ್ಲ ಪೇರಲ ಗಿಡಗಳನ್ನ ಆರೈಕೆ ಮಾಡಿರಿ? ಮಾಡಿನ ಸರ್. ಇದೇ ಔಷಧಿಯಿಂದ ಮಾಡಿರಿ, ಯಾವ್ಯಾವ ಹಂತದೊಳಗೆ ನೀವು ಅದನ್ನ ಬಳಸಿರಿ ಹೇಳ್ರಿ ಔಷಧ? ಈಗ ಸ್ಟಾರ್ಟಿಗೆ ಕಾಯಿ ಹಿಡಿದ ಟೈಮ್ನಾಗ ಅದಕ್ಕೇನ್ರ ಬಹಳ ಕೊರತೆ ಆಗ್ತಂದ್ರೆ ಅವಾಗ ಸ್ವಲ್ಪ ಗಿಡ ಹಳದಿ ಬಂದಿರ್ತಾವ ಸರ್. ಅವಾಗ ಒಂದ್ಸರಿ ಮಾಡಿ ಅವರ ಔಷಧಿ ಮಾಡಿಕೊಟ್ಟಾರ್ರಿ. ಮತ್ತೊಂದ್ಸರಿ ಮತ್ತೆ ಕಾಯಿ ಸ್ವಲ್ಪ ದಪ್ಪ ಆಗಿ ಇನ್ನು ಹರಿಯಕ್ ಬಂದ ಟೈಮ್ನಾಗ ಗಿಡ ಒಂದ್ ಸ್ವಲ್ಪ ಹಿಂಗ ಕಂದ್ ಕಲರ್ ಎಲಿ ಕಂದ್ ಕಲರ್ ಬರತ್ತ. ಅಂದ್ರೆ ಅದ್ರ ಡೆಫಿಷಿಯನ್ಸಿ ಅದ್ರದ ಏನ್ ಸಿಗತೈತಿ, ಅದ ಅವೈಲೇಬಲ್ ನ್ಯೂಟ್ರಿಷನ್ ಎಲ್ಲ ಕಾಯಿ ಒಳಗೆ ಬಂದ್ಬಿಡ್ತದಲ್ರಿ ಗಿಡಗಳಿಗೆ. ಮತ್ತೆ ನ್ಯೂಟ್ರಿಷನ್ ಕೊರತೆ ಆದಾಗ ಅದು ಮತ್ತೆ ಒಂಥರ ಕಲರ್ ಗುಲಾಬಿ ಕಲರ್ ಎಲಿ ಹಿಂಗ ಈ ತರ ಬರಾಕ್ತಿತ್ತು. ಅದಕ್ಕಾಗಿ ಮತ್ತೆ ಅವ್ರಿಗೆ ಫೋಟೋ ಹೊಡೆದಾಕಿನ್ ಸರ್, ಹಿಂಗಾಗೈತ್ರಿ ತಕ್ಷಣ ವಾಟ್ಸಪ್ ಕಳಸ್ ರೀ ಅಂತಂದ್ರಿ. ವಾಟ್ಸಪ್ ಕಳ್ಸ್ರೆ ನಾನು ಫೋಟೋ ಹೊಡೆದ ಅವ್ರಿಗೆ ವಾಟ್ಸಪ್ ಕಳ್ಸೀನಿ. ಅದು ಮತ್ತೆ ಇದು ಡೆಫಿಷಿಯನ್ಸಿ ಐತೆ ತಿಕೊಂಡು ಮತ್ತೆ ಅದನ್ನ ಔಷಧ ಮಾಡಿಕೊಟ್ರಿ. ಅದು ಕೊಟ್ಟಾಗ ಮತ್ತೆ ಅದನ್ನ ಸ್ಪ್ರೇ ಕೊಟ್ಟನ್ರಿ, ಮತ್ತೆ ವಾಪಸ್ ಎಲ್ಲಿ ಎಲ್ಲ ಫುಲ್ ಹಸಿರಾಗಿ ಗಿಡ ಆಗದೆ ಹೆಲ್ದಿ ಆದ. ಇದು ನಿಮಗೆ ವ್ಯತ್ಯಾಸ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ ಅಂತಂತೀರಿ? ಈಗ ನೀವು ಸ್ಪ್ರೇ ಮಾಡಿದ್ರಿ ಇವತ್ತಿನ ದಿವಸ, ಬದಲಾವಣೆ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ, ಎಷ್ಟು ಸಮಯದೊಳಗೆ ಗೊತ್ತಾಗುತ್ತೆ? 15-20 ದಿನದಾಗ ಗೊತ್ತಾಗುತ್ತೆ ಸರ್. 15-20 ದಿವಸದೊಳಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಏನಾದರೂ ಹಿಂಗೆ ಪೇರಲ ಗಿಡಗಳಿಗೆ ರೋಗಗಳು ಬಂದಿರೋದಾಗಲಿ, ಅಥವಾ ತಾವು ಹೇಳಿದ್ರೆ ಈಗ ಕೊರತೆ ಲಕ್ಷಣಗಳು ಕಂಡು ಅಂತೇಳಿ, ಅದನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಬೆಳೆ ಒಳಗಿದ್ದುನ, ಅಥವಾ ಅವುಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು, ಈ ಬಗ್ಗೆ ಏನಾದರೂ ನಿಮ್ಮ ಅನುಭವಗಳದಾವ? ಅದು ಯಾವ್ದಾದ್ರು ರೋಗ ಬಂದರೂ ಮಾಡ್ಕೋಬಹುದು ಸರ್, ಅವ್ರು ಔಷಧಿ ಮಾಡಿ ಕೊಡ್ತಾರೆ ರೀ. ಅವ್ರು ಔಷಧಿ ಮಾಡಿಕೊಟ್ರೆ ಆ ರೋಗನೂ ಎಲ್ಲ ನಿವಾರಣೆ ಆಗ್ತಾವ ಸರ್. ನಿಮ್ಮ ಪೇರಲ ಗಿಡಗಳ ಆರೋಗ್ಯ ಮೊದಲಿನಿಂದ ಹೆಂಗಿತ್ತು, ಯಾವ ಸಮಸ್ಯೆಗಳು ನಿಮ್ಮ ಬೆಳೆಗಳಿಗಿದ್ದು, ಅಂತವ ಏನಾದರೂ ಇದ್ರೆ ಹೇಳ್ಬಹುದು ನೀವು? ನನಗೇನಿಲ್ಲ ಸರ್, ಈಗ ಜಾಸ್ತಿ ಹಳದಿ ಆಗುದ್ರಿ, ಆಮೇಲೆ ಇವು ಕೆಂಪ್ ಕಲರ್ ಎಲೆ ಆಗಿ ಕಾಯಿ ಉದುರುದ್ರಿ, ಆಮೇಲೆ ಹೂ ಬಹಳಷ್ಟು ಹೂ ಉದುರಿಕಿಸಿಂದ ಕಡಿಮೆ ಹೂ ನಿಂದ್ರಿ, ಈ ತರ ಎಲ್ಲ ಸಮಸ್ಯೆ ಇತ್ತರಿ. ಈ ಎಲ್ಲಕ್ಕೂ ಸಮಸ್ಯೆ ಏನು ಸಮಸ್ಯೆಗಳು ತಾವ್ ಹೇಳಿದ್ರಿ? ಹ್ಞೂ. ಈ ಔಷಧ ಸಿಂಪಡಣೆ ಆದ ನಂತರ ಯಾವ ರೀತಿ ಅದು ರಿಸ್ಟೋರ್ ಆಯ್ತು ಅಂತೀರಿ? ಹಾ, ಸರಿಯಾಗಿ ಸರ್. ಎಲ್ಲಾನು ಏನ್ ನನಗ ಅದ ಮೊದಲು ಸಮಸ್ಯೆ ತೋರಿಸ್ತಿತ್ತಲ್ರಿ, ಔಷಧ ನಾನು ಸಿಂಪಡಣೆ ಮಾಡ್ಕೊಂಡ ನಂತರ ಅದ ಎಲ್ಲ ಸಮಸ್ಯೆನೂ ನೀಗೈತೆ ಸರ್. ಹೌದಲ್ಲ? ಹಾ, ವಾಪಸ್ ಹೂವನು ಕರೆಕ್ಟ್ ಆಗಿ ಸೆಟ್ಅಪ್ ಆಗಿದ್ರಿ, ಆಮೇಲೆ ಕಾಯಿನೂ ಫಸ್ಟ್ ಚಲೋ ಇಲ್ಡ್ ಬಂದದ್ರಿ. ನಾ ಆಕ್ಚುಲಿ ಯಾವ್ದೇ ರೀತಿ ಕೆಮಿಕಲ್ ಒಂದ್ ಕಾರಣ ಬಳಸೋದಿಲ್ಲ ಸರ್, ನನ್ನ ಆರ್ಗ್ಯಾನಿಕ್ ಪ್ಲಸ್ ಸರ್ ಒಂದು ಹೋಮಿಯೋ ಇವಷ್ಟು ಬಳಸ್ಕೋತೀನಿ. ನನ್ನ ಕಾಯಿ ಒಂದೊಂದೇ ಕಾಯಿ ಪ್ಯೂರ್ ಕಾಯಿ 600 ಒಂದು 900 ಗ್ರಾಮ್ ತನ ಕಾಯಿ ಬಂದ್ರು. ಅರ್ಧ ಕಿಲೋದಿಂದ 1 ಕಿಲೋ ತನಕ ಹೆಚ್ಚು ಕಡಿಮೆ, 600 ಇಂದ 900 ತನಕ ಬಂದ್ರು. ನಾನು ಕಟ ಮಾಡಿ ನೋಡಿ ಪ್ರತಿಯೊಂದು, ಅದಕ್ಕಿಂತ ಸಣ್ಣ ಸೈಜ್ ಬಂದೇ ಇಲ್ಲ ಸರ್. ಹಂಗಾಗಿ ಚಲೋ ಕೆಲಸ ಮಾಡ್ತಾರೆ ಸರ್. ಅಂದ್ರೆ ಈ ಹೋಮಿಯೋ ಔಷಧದಿಂದ ಈ ಬದಲಾವಣೆ ಆಗಿದಂತೀರಿ, ಅಥವಾ ಬೇರೆ ಕಾರಣಗಳು ಅದಾವ ಅದಕ್ಕೆ? ಇಲ್ಲ ಸರ್, ಹೋಮಿಯೋ ಔಷಧದಿಂದ ಆಗೈತೆ ಸರ್. ಈಗ ನಾನು ಆರ್ಗ್ಯಾನಿಕ್ ಅಂದ್ರೆ ಬಳಸಿನ ಸರ್, ಆರ್ಗ್ಯಾನಿಕ್ ಬಳಸಿದ್ರು ಕೂಡ ಕೆಲವೊಂದಿಷ್ಟು ಅವು ಬರಾಕ್ತಿದ್ವು ಸರ್ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ನಾವು ಅವ್ರಿಗೆ ಹೇಳ್ಕೊಂಡಾಗ ನಾನು ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ಈಗ ಸಾವಯವ ಅಂತ ನೀವು ಮಾಡ್ತೀನಿ ಸರ್? ಸಾವಯವ ಸಂಪೂರ್ಣವಾಗಿ ಸಾವಯವ ಇದ್ದಾಗಿ ಒಂದು ವರ್ಷದ ಹಿಂದಿನ ನಾವು ವಿಚಾರ ಮಾಡಿದ್ರೆ ಅವಾಗ ನಿಮಗೆ ಹಣ್ಣಿನ ಸೈಜ್ ಆಗಲಿ, ಅಥವಾ ಹಣ್ಣಿನ ಮೇಲಿಂದ ಹೊಳಪಾಗಲಿ, ಯಾವ ರೀತಿ ಕಾಣಿಸ್ತಾ ಇದ್ದು, ಮತ್ತೆ ಈಗ ಹೋಮಿಯೋ ಔಷಧ ಹೊಡೆದ ನಂತರ ಏನು ಬದಲಾವಣೆ ಆಯಿತು? ಅದು ಒಟ್ಟು ಬಹಳ ಕಾಯಿನೂ ಹಿಡಿತಿದ್ದಿಲ್ಲ ಸರ್ ಮೊದಲದು, ಆಮೇಲೆ ಕಾಯಿ ಬಹಳ ದಪ್ಪನ ಹಾಕಿದ್ದಿಲ್ರಿ, ನಂತರ ಇದನ್ನೇನು ಬಳಸಕತ್ತಿಲ್ರಿ, ಅವಾಗ ಕಾಯಿ ಸೈಜನು ಬತ್ತರಿ, ಆಮೇಲೆ ಮೊದಲ ಕಾಯಿ ಹಿಂಗ್ ಮಬ್ಬ ಕಾಣ್ತಿದ್ದು ರೀ ನೋಡಕ್ಕ, ಡಿಮ್ ಕಾಣ್ತಿದ್ದು, ಡಿಮ್ ಕಾಣಿಸ್ತದೆ. ಹಾ ರೀ, ಅದನ್ನು ನೀವು? ಹಾ ರೀ, ಗಮನಿಸಿದ್ರಿ? ಅದನ್ನು ಗಮನಿಸಿನ ಸರ್. ನೋಡಕ್ ಹಿಂಗ ಇದು ಕಾಣ್ತಿಲ್ರಿ, ಲುಕ್ ಶೈನಿಂಗ್ ಇರ್ತಿದ್ದ, ಮಬ್ ತರ ಕಾಣ್ತಿದ್ರು ಕಾಯಿ. ಆಮೇಲೆ ಇದನ್ನ ಬಳಸಕತ್ತಿಂದ ಕಾಯಿ ಬರೀ ನೋಡಕ್ ಶೈನಿಂಗ್ ಟೈಪ್ ಆಗದೆ, ಒಳ್ಳೆ ಸೈಜ್, ಒಳ್ಳೆ ಗುಣಮಟ್ಟ, ಒಳ್ಳೆ ಟೇಸ್ಟ್ ಚಲೋ ಬೇರೆ ಬಂದ ಸರ್. ಮೊದಲ ಫುಲ್ ಸಪ್ಪ ಇತ್ತ ಸರ್ ಕಾಯಿ ನಂದು. ಕೆಲವೊಬ್ರು ಏನ್ ಮಾಡ್ತಾರೀ, ದ್ರಾಕ್ಷಿಗೆ ಪಕ್ಷಿಗೆ ಅದಕ್ಕಿದ್ದಕ್ಕ ಸ್ವೀಟ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ, ಆಮೇಲೆ ಸೈಜ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ. ಅದ್ರ ನಾ ಯಾವ್ದೇ ರೀತಿ ಯೂಸ್ ಮಾಡಲ್ಲ ಸರ್. ನಾನು ಒಟ್ಟ ಹೊರಗಿಂದ ಒಂದೇ ಒಂದ್ ರೂಪಾಯಿ ತಂದ ಕೆಮಿಕಲ್ ಬಂದ್ ಬಳಸಲ್ ಸರ್. ನಾ ಏನ್ ತಯಾರು ಮಾಡೀನಿ ನಾನೇ ಬಳಸ್ಕೋತಾ ಇದ್ದೀನಿ ಸರ್. ಅದ್ರ ಫಸ್ಟ್ ಸರ್ ನನಗೆ ಈಲ್ಡ್ ಬಂದಾಗ್ರಿ, ಕಾಯಿ ಬಹಳ ಬಂದ್ರೆ ಬಹಳ ಸಪ್ಪಿತ್ತು ಸರ್. ತಿಂದ್ರೆ ಬರೀ ಏನೋ ಒಣ ಕಾಯಿ ತಿಂದಂಗ ಅನಿಸ್ತಿತ್ತು, ಬಟ್ ಈಗ ಇವ್ರದ್ದು ಯೂಸ್ ಮಾಡಿದ ಮನೆ ಇಳ್ದು ಬತ್ತಲ್ಲ ಸರ್, ಕಾಯಿ ಸ್ವೀಟ್ನೆಸ್ ಬಂದ ಸರ್. ಅಂದ್ರೆ ಒಂದ್ ಸಕ್ಕರೆ ಅಂಶ ಹೆಚ್ಚಾಗ್ತದ, ಹೆಚ್ಚಾಗೈತೆ ಸರ್. ಅದನ್ನ ನಿಮಗ ಅದು ಅನುಭವಕ್ಕೆ ಬಂದ ಸರ್. ಈಗ ಯಾರು ಹಣ್ಣುಗಳನ್ನು ನಿಮ್ಮಲ್ಲಿಂದ ಒಯ್ದಾರಲ್ಲ, ಅವ್ರಿಗೇನಾದ್ರೂ ಈ ವ್ಯತ್ಯಾಸಗಳು ಗೊತ್ತಾಗ್ತಾ ಇದ್ದಂತ್ರಿ? ಈಗ ನಾನು ಬೆಂಗಳೂರು ಕಳಿಸ್ತೀನಿ ಸರ್ ಅಲ್ಲಿ ಒಬ್ಬರಿಗೆ, ಅವರಲ್ಲಿ ಅಪಾರ್ಟ್ಮೆಂಟ್ ನಾಗ ಒಬ್ಬರು ಲೇಡಿ ಅದಾರ ಸರ್. ಅವರಲ್ಲಿ ಇಡೀ ಅವ್ರ ಅಪಾಯಿಂಟ್ಮೆಂಟ್ಗೆಲ್ಲ ಆರ್ಗ್ಯಾನಿಕ್ ಟೋಟಲಿ ರಾಜ್ಯದಾಗ ಎಲ್ಲೆಲ್ಲಿ ಏನೇನು ಆರ್ಗ್ಯಾನಿಕ್ ಸಿಗ್ತದೆ ಅಂತ ಒಂದು ಸಪ್ಲೈ ಕೊಡ್ತಾರೆ ಸರ್. ಅದು ಅವ್ರು ನನ್ನ ಎಲ್ಲೋ ಯಾವ ಥರ ನಾನು ಮೊಬೈಲ್ ಕಂಟ್ರೋಲ್ ಗೊತ್ತಿಲ್ಲ ರೀ, ನಾನು ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರಿ, ನೀವು ಹಿಂಗೆ ಪ್ಯೂರು ಬೆಳೆದ್ರಿ ನನಗೆ ಪ್ಯೂರು ಕೊಡಬೇಕು. ನಾ ಇಲ್ಲಿ ಬೆಂಗಳೂರಾಗಿದ್ದಂಥ ನನ್ನ ಸ್ನೇಹಿತರಿಗೆ ನಮ್ಮ ಜನರಿಗೆ ಆರ್ಗ್ಯಾನಿಕ್ ತಿನ್ಸ್ಬೇಕು ಅನ್ನೋದು ನನ್ನ ಭಾವನೆ ಅದ. ಅವ್ರು ಬಂದು ನನ್ನ ಹತ್ರ ಒಯ್ತಾರೆ, ಅದಕ್ಕೆ ನೀವು ನನಗೆ ಕೊಡ್ರಿ, ನಾನು ತಗೋತೀನಿ ಅಧ್ಯಕ್ಷಂದು. ಅವ್ರ ಹೋದ ವರ್ಷದಿಂದ ನನ್ನ ಕಡೆ ತೊಗೊಳತ್ತಾರೆ ಸರ್. ಅವ್ರು ಹೋದ ವರ್ಷದಲ್ಲ ಸ್ವಲ್ಪ ಸಪ್ಪ ಐತ್ರಿ ಅಂತ ಹೇಳಿದ್ರಿ ನನಗೆ, ರಿಪ್ಲೈ ಕೊಟ್ಟಿದ್ರು. ಬಟ್ ಈ ವರ್ಷ ಕೊಟ್ಟಾಗ ಬಹಳ ಚೆನ್ನಾಗೈತ್ರಿ, ಕಾಯಿ ಬಹಳ ಸ್ವೀಟ್ ಐತ್ರಿ ಅಂತ ಹೇಳಿದ್ರು. ಬಹಳಷ್ಟು ವ್ಯತ್ಯಾಸಗಳಾಗ್ಯಾವ ಅಂದಂಗಾಯ್ತು. ವ್ಯತ್ಯಾಸ ಆಗ್ಯಾವ ಸರ್, ವ್ಯತ್ಯಾಸ ಆಗ್ಯಾವ. ಪೇರಲ ಹಣ್ಣಿನೊಳಗೆ ನೀವೇನು ಔಷಧ ಬಳಸಿರಿ, ಹೋಮಿಯೋ ಔಷಧ ಬಳಸಿರಿ, ಅದರ ಸಕಾರಾತ್ಮಕವಾದಂತಹ ಒಂದು ಪರಿಣಾಮಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗ ನೀವು ಸಾವಯವ ಯಾವ್ಯಾವ ದ್ರವ್ಯಗಳನ್ನು ಬಳಸ್ತಾ ಇದ್ದೀರಿ ಸರ್? ನಾನು ಜೀವಾಮೃತ ಬಳಸ್ತೇನೆ, ಗೋಕೃಪಾಮೃತ ಬಳಸ್ತೇನೆ, ಗೋ ನಂದಾಜಲ ಬಳಸ್ತೇನೆ, ಆಮೇಲೆ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಆಮೇಲೆ ಇವು ನೀಮ್ ಆಯಿಲ್, ಆಮೇಲೆ ಇವು ಅದ್ರ ವೇಸ್ಟ್ ಬಯೋಡೈಜೆಸ್ಟ್ ಕಸಗಳದೆಲ್ಲ ರಸ ತೆಗೆದು ಅದನ್ನ ಬಳಸ್ತೇನೆ ರೀ. ಆಮೇಲೆ ವರ್ಮಿ ವಾಶ್, ಎರೆಜಲ ಬಳಸ್ತೇನೆ, ಎರೆಜಲ ಬಳಸ್ತೇನೆ ಸರ್. ನಂದೇ ಎರೆಜಲ ಘಟಕ ಐತೆ ಸರ್, ಎರೆಹುಳದ ಗೊಬ್ಬರ ಬಳಸ್ತೇನೆ ಸರ್ ಇಷ್ಟು. ಆಮೇಲೆ ಗೋಮಾಸದ ರಸಾಯನ ಮಾಡ್ತೀನಿ ಸರ್ ನಾನೇ, ಆ ರಸಾಯನ ಮಾಡಿ ಅದನ್ನ ರಸಾಯನ ಬಳಸ್ತೇನೆ ರೀ. ಆಮೇಲೆ ಇದು ಫಲ ರಸಾಯನ ಬಳಸ್ತೇನೆ ಸರ್. ಈ ನಮ್ಮಲ್ಲಿ ಏನ್ ಕೆಟ್ಟ ಹಣ್ಣುಗಳು ಇರ್ತಾವಲ್ರಿ, ಕೇವಲ ನಮ್ಮ ಪೇರು ಮಾತ್ರ ಅಷ್ಟೇ ಅಲ್ರಿ, ನಮ್ಮ ಮನ್ಯಾಗ ಎದಕ್ಕೆ ಹಣ್ಣು ತೊಗೊಂಡಿರ್ತೀವಿ ಏನೋ ತಿನ್ಲಾರ ಕೆಟ್ಟಿರ್ತಾವಲ್ರಿ, ಅಂತವ್ ತಗೊಂಡ್ ಹೋಗಿ ಒಂದು ಬ್ಯಾರಲ್ ಮಾಡೀನಿ ಸರ್. ಆ ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರ ಹಾಕಿಬಿಡ್ತೀನಿ ಸರ್. ಕುಮ್ಮತ್ರ ಹಾಕಿದ ಕೆಳಗಡೆ ಒಂದ್ ನಳ ಕೊಟ್ಟಿನಿ ಸರ್, ಟ್ಯಾಪ್ ಕೊಟ್ಟಿನ ಅದಕ್ಕ, ಅದೆಲ್ಲ ಕಳತ್ ಕಳತ್ ಕಳತ್ ತಳಗ ಒಂದ್ ರಸಾಯನ ಬರ್ತೈತ್ರಿ, ಅದ ರಸಾಯನ ಬಳಸ್ತೀನಿ ಸರ್. ಇಷ್ಟೆಲ್ಲ ಈ ಆರ್ಗಾನಿಕ್ ಪರಿಕರಗಳನ್ನು ಬಳಸ್ಕೊತೀನಿ ಸರ್. ಈಗ ನೀವು ಏನು ಹಣ್ಣುಗಳನ್ನ ಕೊಯ್ಲು ಮಾಡ್ತಿರಲ್ಲ, ಕೊಯ್ಲು ಮಾಡಿ ಮಾರ್ಕೆಟಿಗೆ ಕಳಿಸ್ಬೇಕು ಅಂತಂದಾಗ ಸುಮಾರು ನಾವು ಸ್ಟೋರೇಜ್ ಮಾಡ್ಬೇಕಾಗ್ತದ, ಆ ಸಮಯದೊಳಗೆ ಈ ಇಂಥ ಔಷಧ ಹೋಮಿಯೋ ಔಷಧ ನಿಮಗೆ ಅನುಕೂಲಕ್ಕೆ ಬರ್ತದ ಅಂತೇಳಿ ಬರುತ್ತಲ್ಲ ಸ್ಟೋರ್ ಮಾಡುವಾಗ ಬೇರೆ ಪ್ರದೇಶಕ್ಕೆ ಕಳಿಸುವಾಗ? ಯಾಕಂತಂದ್ರೆ ಹಣ್ಣುಗಳು ಜಲ್ದಿ ಕೆಡುವಂತಹ ಪದಾರ್ಥಗಳವೆಲ್ಲ, ಅವುಗಳನ್ನ ಅಂದ್ರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿ ಏನಂತೀವಿ, ಅದು ಇದು ಈ ಇಂಥ ಒಂದು ಔಷಧ ಬಳಸೋದ್ರಿಂದ, ಹೋಮಿಯೋ ಔಷಧ ಬಳಸೋದ್ರಿಂದ ನಿಮ್ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತದನ ಹೆಂಗ, ಬಹಳ ದಿವಸ ಕೆಡ್ಲಾರ್ದಂಗ ನಾವು ಸ್ಟೋರ್ ಮಾಡಬಹುದು ಹೆಂಗ, ಇದನ್ನೇನಾದ್ರೂ ತಾವು ನೋಡಿದಿರಿ? ಇಲ್ಲಿ ಸರ್, ನಾನು ಈ ಸ್ಟೋರ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಏನು ಬಳಸಲ್ಲ ಸರ್, ನಾನು ನಾರ್ಮಲಿನ ರೆಗ್ಯುಲರ್ ಆಗಿ ಅದನ್ನ ಬಳಸ್ಕೋತಿದ್ದೀನಲ್ಲ ಸರ್. ಅಡ್ಡಿ ಇಲ್ಲ, ಈಗ ನೀವು ಬೇರೆ ಮಾರ್ಕೆಟಿಗೆ ಕಳಿಸ್ತಾ ಇರ್ತೀರಿ, ಅವಾಗ ಟೈಮ್ ಹೆಚ್ಚಿಗೆ ಹೋಗ್ತದ, ಆ ಸಮಯದೊಳಗೆ ಕೆಡಬಾರ್ದಲ್ಲ ಹಣ್ಣುಗಳು? ಇಲ್ಲ, ಆತರ ಏನು ಆತರ ನಾನು ಹಂಗ ಅದನ್ನ ಮಾಡಿ ಮಾರ್ಕೆಟ್ ಕಳ್ಸೋದ ಏನ್ ಮಾಡಲ್ಲ ಸರ್. ನಾರ್ಮಲ್ ಆಗಿ ಯಾವಾಗ ಯಾವಾಗ ಏನ್ ಕೊಟ್ಟಿರ್ತೀನಿ ಅದನ್ನೇ ಕರೀರಿ. ಆಮೇಲೆ ಬರೀ ಹಣ್ಣು ಕಟ್ ಮಾಡೋದು ಸೀದಾ ಕಳ್ಸೋದು, ಸೀದಾ ಕಳ್ಸೋದು ಅಷ್ಟೇ. ಅವಾಗ ಹಣ್ಣು ಕಟ್ ಮಾಡಿ ಟೈಮ್ನಾಗ ಏನೋ ಅದಕ್ಕೆ ಔಷಧ ಹೊಡೋದು, ಅದು ಹೋಮಿಯೋ ಹೊಡ್ರಿ ಯಾವ್ದ್ರ ಹೊಡಲಿ ಏನು ಹೊಡೆದ್ ಕಳ್ಸಲ್ಲ ಸರ್ ನಾನು. ಹಂಗ ಜನರಲ್ ಆಗಿ ಏನ್ ಕಳ್ಸುತ್ತೆ ಹಂಗೆ ಕಷ್ಟ ಅಂದ್ರೆ ಯಾವಾಗ ಯಾವಾಗ ಸ್ಪ್ರೇ ಮಾಡಿರಿ ಅದಷ್ಟೇ ಕೆಲ್ಸಕ್ಕೆ ಬಂದ ಅಷ್ಟೇ ಕೆಲ್ಸಕ್ಕೆ. ಅಂದ್ರೆ ನೀವು ಒಂದು ಗಮನಿಸಿದ ಪ್ರಕಾರ ನಾ ಏನ್ ಕೇಳುದಂತಂದ್ರೆ, ಈಗ ಮೊದ್ಲ ಹಣ್ಣುಗಳು ಒಂದು ದಿವಸ ಚಲೋತ್ನಾಗೆ ಇರ್ತಿದ್ದು, ಕೆಡ್ಲಾರದೆ ಉಳಿತಿದ್ದು, ಈಗ ಇಂಥ ಒಂದು ಔಷಧ ಬಳಸೋದ್ರಿಂದ ಒಂದ್ ದಿವಸ ಎಕ್ಸ್ಟ್ರಾ ಅವು ಚಲೋತ್ನಾಗೆ ಉಳಿತಾ ಇದ್ದಾವ, ಕೆಡ್ಲಾರದೆ ಉಳಿತಾ ಇದ್ದಾವ, ಇಂಥದ್ದೇನಾದ್ರೆ ತಾವು ಗಮನಿಸಿದ್ರಿ? ಈ ತರ ನಾನು ಗಮನಿಸಿದ್ ಸರ್, ಮೊದಲು ನಾನು ಇದು ಯೂಸ್ ಮಾಡ್ಕಿಂತ ಮುಂಚಿತವಾಗಿ ನನ್ನ ಕಾಯಿ ಹರಿದ ತಕ್ಷಣ ಒಂದನೇ ಬಿಟ್ಟು ಎಂಡೆ ದಿನಕ್ಕೆ ಮ್ಯಾಗಿನ ಕಾಯಿ ಎಲ್ಲ ಕಪ್ ಕಪ್ ಕಪ್ ಅದನ್ನೇ ಕೇಳಿದೆ ನಾನು, ಕಪ್ ಕಪ್ ಹಾಕಿತ್ರಿ ಅಂದ್ರೆ ಫುಲ್ ಕಪ್ ಕಪ್ ಆಗ್ಬಿಡ್ತಿದ್ರಿ ಕಾಯಿನ, ಬೇರೆಕಾಯಿ ಹಸರಿದ್ದು ಹೋಗಿ ಕಪ್ ಆಗ್ಬಿಡ್ತಿದ್ರಿ ನೆಕ್ಸ್ಟ್ ಡೇನ. ಬಟ್ ಈ ವರ್ಷ ಏನಾಗದಲ್ರಿ, ನಾನು ಒಂದ್ ವರ್ಷ ಪೂರ್ತಿ ಏನು ಬಳಸ್ಕೋತ ಬಂದಿನಲ್ರಿ, ಅವಾಗ ಅದ ಕಾಯಿ ಎರಡ್ ಮೂರ್ ದಿನ ನಾಲ್ಕು ದಿನ ಆದ್ರೂ ತನ್ನ ಗ್ರೀನ್ನೆಸ್ ಕಳ್ಕೊಳ್ಳ ಇಲ್ಲಿ ಒಂದು ಪ್ರಭಾವ ಅದ, ಅದ್ರ ಪರಿಣಾಮ ಅದ ಅದ್ರಿ ಸರ್. ಅಂದ್ರ ನಾವು ಚಿಂತೆ ಮಾಡಂಗಿಲ್ಲ, ಈಗ ಒಂದ್ ವೇಳೆ ನಾವು ಕೊಯ್ಲು ಮಾಡಿದ್ರು ಸಹಿತ ಜಲ್ದಿ ಕೆಟ್ಟ ಹೋಗ್ತದಪ್ಪ ಅನ್ನುವಂತ ಚಿಂತೆ ಸಹಿತ ನಾವು ಮಾಡಂಗಿಲ್ಲ. ಈಗ ಈ ಒಂದು ಔಷಧ ಸಿಂಗಲ್ ಆಗಿ ನೀವು ಬಳಸಿರೋ ಅಥವಾ ಬೇರೆ ಈಗ ತಾವ್ ಹೇಳಿದ್ರೆ ಜೀವಾಮೃತ ಏನು ಸಾವಯವ ದ್ರವ್ಯಗಳದಾವ, ಇದನ್ನ ಸಿಂಗಲ್ ಆಗಿ ಬಳಸಿ? ಸಿಂಗಲ್ ಆಗಿ ಬಳಸಿರಿ, ಬೇರೆ ಜೋಡಿ ಮಿಕ್ಸ್ ಮಾಡಿ ಬಳಸಿಲ್ಲ ಸರ್. ಇದ್ರದ್ದು ಖರ್ಚಿನ ಬಗ್ಗೆ ಅದೆಲ್ಲ ಏನ್ ಹೇಳ್ಬಹುದು ನೀವು? ಖರ್ಚು ಏನು ಭಾಳ ಇಲ್ಲ ಸರ್, ಏನೂ ಇಲ್ಲ, ಇಲ್ಲ ಏನೂ ಇಲ್ಲ ಸರ್. ಒಂದ್ ನೂರು ರೂಪಾಯಿ ಅಷ್ಟು ತೊಗೋತಾರೆ ಸರ್, ಒಂದು ಲೀಟರ್ ಕವರ್, ಒಂದು ಲೀಟರ್ ಮಾಡಿ ಕೊಡ್ತಾರ್ರಿ, ಒಂದ್ ನೂರು ರೂಪಾಯಿ ಅಷ್ಟು ತೊಗೋತಾರೆ. ಅದೇ ಔಷಧ ನಾವು ಅದನ್ನ ನಮ್ಮ ಸಮಸ್ಯೆನ ನಾವು ನೀಗಿಸಬೇಕಾಗಿತ್ತಂದ್ರೆ ಹೊರಗೆ ಕೆಮಿಕಲ್ ಹೋಗಿದ್ದೆ ಅಂದ್ರೆ ಒಂದು 1500-1600 ರೂಪಾಯಿ ಒಂದ್ ಲೀಟರ್ ಔಷಧ ಹೋಗತ್ರಿ. ಅದು ಇದೇ ಸಮಸ್ಯೆನ ಈ ಹೋಮಿಯೋ ಬದಲಾಗಿ ನಾವ್ ಏನಾರ ಕೆಮಿಕಲ್ ಹೋದೇವ್ ಅಂದ್ರೆ, ಬಟ್ ಅದ 1500-1600 ರೂಪಾಯಿ ಆಗುದು, ಒಂದ್ ನೂರು ರೂಪಾಯಿದಾಗ ಮಾಡಿಕೊಡ್ತಾರೆ. ಬಹಳ ಖರ್ಚು ಇಲ್ರಿ, ಅಡ್ಡಿ ಇಲ್ಲ, ಏನು ಖರ್ಚಿಲ್ಲ, ಏನು ಖರ್ಚಿಲ್ಲ ಅನ್ಕೋಬಹುದ್ರಿ. ಅದಕ್ಕೆ ಸಂಗಮೇಶ್ವರ, ಈಗ ನೋಡ್ರಿ ತಾವು ಪೇರು ಹಣ್ಣಿನೊಳಗೆ ಇದನ್ನ ಬಳಸದ್ರಿ, ಇದರ ಒಂದು ಪರಿಣಾಮಗಳು ಕೂಡ ನಿಮಗೆ ಬಹಳ ಅನುಕೂಲಕರವಾಗಿ ಕಂಡು ಬಂದವ. ಈಗೇನ್ ಬೇರೆ ಗಿಡಗಳದಾವ ತಮ್ಮಲ್ಲಿ? ಅರಣ್ಯ ಕೃಷಿ ಮಾಡ್ತಾ ಇದ್ರಿ, ಬೇರೆ ಗಿಡಗಳು ಕೂಡ ಇದ್ದಾವ. ಇಂಥ ಗಿಡಗಳ ಮೇಲೆ ಕೂಡ ನಾವು ಹೋಮಿಯೋ ಔಷಧವನ್ನ ಉಪಯೋಗ ಮಾಡಬಹುದು, ಮಾಡಬೇಕು ಅನ್ನುವಂತಹದ್ದು ಒಂದು ವಿಚಾರ ನಿಮ್ಮಲ್ಲಿ ಬಂದದಲ್ಲ? ಹೆಂಗ ಬಂದದಲ್ಲ ಸರ್, ಬಂದದಲ್ಲ. ಯಾಕಂತಂದ್ರೆ ಈಗ ಶ್ರೀಗಂಧ ಏನ್ ತಾವ್ ಬೆಳೀತಾ ಇದ್ದೀರಿ, ಮಹಾಗಣಿ ಬೆಳೀತಾ ಇದ್ದೀರಿ, ಅದ್ರ ಟಿಂಬರ್ ಕ್ವಾಲಿಟಿ ಇಂಥ ಒಂದು ಔಷಧದಿಂದ ಹೆಚ್ಚು ಮಾಡಬಹುದು, ಬಳಸಬಹುದು. ಇದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಿ ಏನು? ನಿಮ್ಮ ಗಿರೀಶ್ ಭದ್ರಗೌಡ ಅವ್ರು ಏನಿದ್ದಾರೆ, ಅವ್ರ ಜೊತೆಗೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿರಿ, ಮುಂದಿನ ದಿವಸಗಳಲ್ಲಿ ಏನ್ ಮಾಡಬಹುದು ಅಂತೇಳಿ. ಈಗ ನಾನೇ ಡಿಸೈಡ್ ಮಾಡೀನಿ ಸರ್, ಮೊದಲ ಈಗ ಅವ್ರು ಕೊಟ್ಟಿದ ಔಷಧ ನನಗೆ ಮೊದಲ ತೃಪ್ತಿಕರ ಅನ್ಸ್ಬೇಕಲ್ರಿ, ನನಗೆ ಬದಲಾವಣೆ ಕಾಣಬೇಕಲ್ರಿ. ಅದಕ್ಕಾಗಿ ನಾನು ಇಡೀ ಹೊಲಕ್ಕೆ ನಾನು ಇಡೀ ಬೆಳೆಗೆ ನಾನು ಬಳಸಿಲ್ಲ ಸರ್, ಅದನ್ನ ಕೇವಲ ಪ್ಯೂರ್ ಮೇಲೆ ಮಾತ್ರ. ಈಗ ಅನ್ಸೈತೆ ಸರ್, ಈಗ ಪರಿಣಾಮ ನಿಮ್ಗೆ ಈಗ ಚಲೋ ಪರಿಣಾಮ ಅನ್ಸೈತ್ರಿ. ಈಗ ನಾನು ಏನು ನನ್ನ ತೋಟದಾಗ ಏನೇನು ಬೆಳೆದಾವೋ ಆ ಎಲ್ಲ ಬೆಳೆಗಳ ಮೇಲೂ ಇದನ್ನ ಪ್ರಯೋಗ ಮಾಡಬೇಕು, ಬಳಸಬೇಕು ಅಂತ ತಕ್ಷಣ ಬಂದದ ಸರ್. ಬಳಸ್ತೀನಿ ಸರ್ ಈಗ ಮುಂದಿನ ದಿನಮಾನದಾಗ. ಅಡ್ಡಿ ಇಲ್ಲ, ಬಹಳ ಒಂದು ಸಕಾರಾತ್ಮಕವಾದಂತಹ ಒಂದು ರಿಸಲ್ಟ್ ನಿಮಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಸಹಿತ ಏನು ಆಶಾದಾಯಕವಾದಂತಹ ದಿನಗಳದಾವ ಅಂತ ಹೇಳಿ ನಾವು ಅನ್ಕೊಳ್ಳೋಣ. ಸಂಗಮೇಶ್ ವಿಜಾಪುರ ಅವರೇ, ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9741-362217. ಆತ್ಮೀರೆ, ಸಂಗಮೇಶ್ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741-3622217 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಪ್ರಯೋಗಗಳ ಬಗ್ಗೆ ತಾವು ಕೇಳಬಹುದು. ಒಳ್ಳೆಯದು ಸಂಗಮೇಶ್ ವಿಜಾಪುರ ಅವರೇ, ಹೊಸ ಏನು ವಿಚಾರಗಳಿಗೆ ತಾವು ಸ್ಪಂದಿಸಿ ಪ್ರಯೋಗ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಈ ಏನು ಹೊಸ ಪ್ರಯೋಗ ಇದೆ, ಇದು ಬೇರೆ ಬೇರೆ ಬೆಳೆಗಳ ಮೇಲೆ ಕೂಡ ಪ್ರಯೋಗ ಮಾಡಿಕೊಂಡು ಅದರೊಳಗೂ ಕೂಡ ಯಶಸ್ವಿ ಆಗ್ರಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗಿನ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳೋಣಂತ. ಮಾತುಕತೆಯನ್ನ ನಡೆಸಿಕೊಡುವವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಕೂಡ ಇದ್ದಾರೆ. ಗಿರೀಶ್ ಭದ್ರಗೊಂಡ ಅವರು ತಮಗೆ ಗೊತ್ತಿರುವಂಗ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೋಮಿಯೋ ಔಷಧಿ ಬಳಸುವಂತಹ ಒಂದು ನಿಟ್ಟಿನೊಳಗೆ. ಗಿರೀಶ್ ಅವರೇ, ಈಗ ಏನು ಸಂಗಮೇಶ್ ಅವರು ಮಾಡಿದಂತಹ ಪ್ರಯೋಗದ ಪೇರಲ ಗಿಡಗಳ ಮೇಲೆ ಅವರು ಅದನ್ನು ಬಳಸಿದ್ದಾರೆ ಮತ್ತು ಒಳ್ಳೆಯ ಫಲಿತಾಂಶ ಕೂಡ ಪಡೆದಿದ್ದಾರೆ. ಯಾವ್ಯಾವ ಔಷಧ ಅವರಿಗೆ ಈ ಒಂದು ಪೇರಲ ಗಿಡದ ಮೇಲೆ ಬಳಸುವಂತಹ ಒಂದು ಸಂದರ್ಭ ಬಂದಿದೆ ಮತ್ತು ಅದರಿಂದ ಏನೇನು ವೈಜ್ಞಾನಿಕವಾಗಿ ಏನು ಪರಿಣಾಮಗಳು ಅವರು ಕಂಡುಕೊಂಡಿದ್ದಾರಲ್ಲ, ಅದರ ವೈಜ್ಞಾನಿಕ ವಿಶ್ಲೇಷಣೆ ಯಾವ ರೀತಿ ಇರ್ತದಂತೀರಿ? ಯಾವ್ಯಾವ ಸಮಯದೊಳಗೆ ಅವರು ಅದನ್ನು ಬಳಸಿದ್ರು, ನೀವು ಯಾವಾಗ ಹೇಳಿದ್ರಿ, ಯಾವಾಗಿಂದ ಬದಲಾವಣೆಗಳು ಆಗಕ್ಕೆ ಶುರುವಾದವು, ಮತ್ತು ಈ ಒಂದು ಔಷಧ ನಾವು ಸಾಮಾನ್ಯವಾಗಿ ರೈತರಂತಂದ ಮೇಲೆ ಖರ್ಚಿನ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ, ಅದರ ಪಾರಿಸರಿಕ ಪರಿಣಾಮಗಳ ಬಗ್ಗೆ ಕೂಡ ವಿಚಾರ ಮಾಡಬೇಕಾಗ್ತದೆ. ಮಣ್ಣಿನ ಪರಿಸರ ಇರಬಹುದು, ಆಮೇಲೆ ಸುತ್ತಮುತ್ತಲಿನ ಪರಿಸರ ಇರಬಹುದು, ಎಲ್ಲದರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಒಂದು ಆರ್ಥಿಕತೆ ಬಗ್ಗೆ ನಾವು ವಿಚಾರ ಮಾಡುವಂತಹ ಒಂದು ಸಂದರ್ಭ ಕೂಡ ಇರ್ತದೆ ಮತ್ತು ಅದರ ಭವಿಷ್ಯದ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು. ಯಾವ ರೀತಿ ಸಂಗಮೇಶ್ ಅವರಿಗೆ ತಾವು ಮಾರ್ಗದರ್ಶನ ಮಾಡಿದ್ರಿ? ಸಂಗಮೇಶ್ ಅವ್ರ ನಾವು ತೊಟ್ಟಕ್ಕೆ ಹೋದಾಗ ಅವ್ರದ್ದು ಒಂದು IFS ಮಾಡೆಲ್ನ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಒಂದು ಚಿತ್ರೀಕರಣ ಮಾಡ್ಲಿಕ್ಕೆ ಹೋದಾಗ ಬೆಳೆಗಳನ್ನ ನೋಡಿದೆ ಸರ್. ನಾವು ನೋಡೋಣ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಅವರಿಗೆ ಅದು ಹೇಳಿದೆ. ನಾವು ಈ ತರ ಸಮಸ್ಯೆ ಇದ್ದಾಗ ನಾವು ಹೋಮಿಯೋಪತಿಯಿಂದ ಬೇರೆ ರೈತರನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ರಿಸಲ್ಟ್ ಬಂದಿದ್ದದ ಟೆಸ್ಟ್ ಮಾಡಿದ್ದು. ಅದಕ್ಕೆ ಇದಕ್ಕೆ ಬೇಕಾದಂತ ಏನು ಸಮಸ್ಯೆಗಳಿದಾವ ನೀವು ಶೇರ್ ಮಾಡ್ಕೋರಿ, ಅದಕ್ಕೆ ಒಂದು ಪ್ರಯೋಗ ಮಾಡಿ ನೋಡ್ರಿ. ನೀವು ಮೊದಲೇ ಒಂದ್ ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ, ಅದ್ರಲ್ಲಿ ಪರಿಣಾಮಕಾರಿ ರಿಸಲ್ಟ್ ಬಂದಾಗ ಮುಂದೆ ಕಂಟಿನ್ಯೂ ಮಾಡಕ್ ಬರ್ತೈತಿ ಅಂತ ಹೇಳಿ ಅವರು ನಮಗೆ ಪ್ರತಿಯೊಂದು ಏನೇ ಸಮಸ್ಯೆ ಇದ್ದಾಗ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾರೆ, ಈ ತರ ಸಮಸ್ಯೆ ಇದೆ, ಈ ತರ ಹಿಂಗಿದೆ ಅಂತೇಳಿ. ಅಂದ್ರೆ ಎಲ್ಲಾ ಸಮಸ್ಯೆನೂ ಒಂದೇ ತರ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಸಮಸ್ಯೆಗಳಿರ್ತಾವ. ಅದಕ್ಕೆ ನಾವು ವಾಟ್ಸಪ್ಪಲ್ಲಿ ಗಿಡಗಳದ್ದು ಫೋಟೋ ತರಿಸ್ಕೊಡ್ತೀವಿ. ಅದಕ್ಕೆ ಬೇಕಾದ ನ್ಯೂಟ್ರಿಷನ್ ಇನ್ ಡೆಫಿಷಿಯನ್ಸಿ ಇತ್ತಂದ್ರೆ ಎಲೆಗಳು ಹಳದಿ ಆಗುವ ಚಾನ್ಸಸ್ ಇರ್ತಾವು, ಇಲ್ಲ ಈ ಗುಲಾಬಿ ಕಲರ್ ಡಾಟ್ ಡಾಟ್ ತಿರುಗುದಿರ್ತಾವು, ಆಮೇಲೆ ಹೂ ಉದುರುದು ಇರ್ತೈತಿ. ಹಿಂಗ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸಮಸ್ಯೆಗಳಿರ್ತಾವು. ಆ ಸಮಸ್ಯೆಗಳಿಗೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಗ್ರೋತ್ ಕಡಿಮೆ ಇತ್ತು ಅಂತ ತಂದಾಗ ಅದಕ್ಕೆ ನಾವು ಕೆಲವೊಂದು ಹೋಮಿಯೋದಲ್ಲಿ ಮೆಡಿಸಿನ್ ಯೂಸ್ ಮಾಡ್ತೀವಿ. ಅದಕ್ಕೆ ಕ್ಯಾಲೆಂಡ್ರಲ್ಲ ಅಂತ ಮೆಡಿಸಿನ್ಸ್ ಬರ್ತೈತಿ. ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಕೀಟಗಳ ಸಮಸ್ಯೆ ಇದ್ವು ಅಂತಂದ್ರೆ ಅಜಾದ್ರಿಕ ಇಂಡಿಕಾ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಸೈಲೇಷಿಯಾ ಯೂಸ್ ಮಾಡ್ತೀವಿ, ಅರೆನಿಕಾ ಯೂಸ್ ಮಾಡ್ತೀವಿ. ಹಿಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಡಿಸಿನ್ಸ್ ಇರ್ತಾವೆ. ನಾವು ಯಾವುದೇ ಒಂದು ಮೆಡಿಸಿನ್ ಬರೀ ಹೇಳಿದ ತಕ್ಷಣ ನಾವು ಮೆಡಿಸಿನ್ ಕೊಡಾಗಲ್ಲ, ಅವರು ವಾಟ್ಸಪ್ಪಲ್ಲಿ ಅದನ್ನು ಕಳಿಸ್ತಾರೆ, ಅದರ ಲಕ್ಷಣಗಳನ್ನೆಲ್ಲ ನೋಡ್ತೀವಿ. ನೋಡಿ ಅವರಿಗೆ ಅದಕ್ಕೆ ಪೂರಕವಾದಂತ ನಾವು ಮೆಡಿಸಿನ್ ರೆಡಿ ಮಾಡಿಕೊಡ್ತೀವಿ. ರೂಟಿ ಕೊಡಬೇಕು ಅಥವಾ ಏನ ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಅಂತೇಳಿ. ಅದ್ರ ಜೊತೆ ನಾವು ಇನ್ನೊಂದು ಏನ್ ಮಾಡ್ತೀವಿ, ಸ್ವಲ್ಪ ಅದ್ರ ಬಗ್ಗೆ ಕೇಸ್ ಸ್ಟಡಿ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಈಗ ಒಮ್ಮೆ ನಾವು ಅವ್ರು ಹೇಳಿದ ತಕ್ಷಣ ಒಮ್ಮೆ ಮೆಡಿಸಿನ್ ಇದನ್ನ ಮಾಡ ಆಮೇಲೆ ಮೆಡಿಸಿನ್ ಪ್ರಿಪೇರ್ ಮಾಡ್ಬೇಕಾಗ್ತೈತಿ, ಕಾಂಬಿನೇಷನ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಮ್ಮ ಜೊತೆ ನಮ್ಮ ಡಿವಿ ರಮಣರಾವ್ ಸರ್ ಕೂಡ ಡಿಸ್ಕಷನ್ ಮಾಡ್ತೀವಿ ಅವ್ರ ಜೊತೆ. ಡಿಸ್ಕಷನ್ ಮಾಡಿ ಅದ್ರ ಕಾಂಪೋಸಿಷನ್ ಅದರದೇ ಆದಂತ ಒಂದು ಡಿವೈಸ್ ಮಾಡಿದ್ರು, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅದನ್ನ ವೈಬ್ರೇಟ್ ಮಾಡ್ತೀವಿ ಅಂದ್ರೆ ಆ ಮೆಡಿಸಿನ್ ಕ್ವಾಲಿಟಿ ಹೆಚ್ಚಾಗ್ತದೆ. ಅದನ್ನ ನಾವು ತಿಳ್ಕೊಂಡು ನಾವು ಅವರಿಗೆ ಕೊಡ್ತೀವಿ. ಅದನ್ನ ಯಾವ ರೀತಿ ಯಾವ್ದು ರೂಟ್ ಜೋನಿಗೆ ಬಿಡಬೇಕು, ಯಾವ್ದು ಸ್ಪ್ರೇ ಮಾಡಬೇಕು, ಎಷ್ಟು ಪ್ರಮಾಣ ನೀರಿನಲ್ಲಿ ಮಿಕ್ಸ್ ಮಾಡಬೇಕು, ಇದು ಪ್ರತಿಯೊಂದು ರೈತರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಕೊಡ್ತೀವಿ. ಇದು ಮೆಡಿಸಿನ್ ಕೊಟ್ಟಾದ್ಮೇಲೆ ಅವ್ರ ಮಾತ್ರ ಕೂಡ ನಾವೇ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೀವಿ, ಹೆಂಗ ಅದ ಫೋಟೋ ಕಳಿಸ್ರಿ, ಅದ ಯಾವ ರೀತಿ ಅದ್ರ ಪರಿಣಾಮಕಾರಿ ಅದ, ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತೀವಿ. ಒಂದು ಕೇಸ್ ಸ್ಟಡಿ ಆಗಬೇಕು, ರೈತರಲ್ಲಿ ಒಂದು ನಂಬಿಕೆ ಬರಬೇಕು, ನಾವು ವಿಷಮುಕ್ತ ಆಹಾರ ಬೆಳಿಬೇಕು. ಮತ್ತು ಈ ಮೆಡಿಸಿನ್ ನಮ್ಮದು ಮೆಡಿಸಿನ್ ಅದಲ್ರಿ, ಸಾವಯವ ಜೊತೆ ಕಾಂಬಿನೇಷನಲ್ಲಿ ಭಾಷಣ ಕೆಲಸ ಮಾಡ್ತದೆ. ಸಾವಯವ ಆಯ್ತದ ನಾವು ಏನು ಗೋಕುಪಾಮೃತ, ಜೀವಾಮೃತ, ಪಂಚಗವ್ಯ ಇವೆಲ್ಲ ಏನು ಯೂಸ್ ಮಾಡ್ತೀವಿ, ಘನ ಜೀವಾಮೃತ ಅದೆಲ್ಲ, ಇವು ಒಂದು ರೀತಿ ಅದಕ್ಕೆ ಪೋಷಕಾಂಶ ಕೊಡೋದಾಯ್ತು. ಆಮೇಲೆ ಈ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾವಲ್ಲ ಪ್ಲಾಂಟ್ ಅಲ್ರಿ, ಅದನ್ನ ಇದು ಹೋಮಿಯೋ ಮೆಡಿಸಿನ್ ಭಾಳ ಚಂದ ಬ್ಯಾಲೆನ್ಸ್ ಮಾಡ್ತೈತಿ. ಅಂದ್ರೆ ಫ್ಲವರ್ ಉದಲಾರ್ದಂಗ, ಕಾಯಿ ಸೈಜ್ ಬರುವಂಗ,

ಆ ರೀತಿ ಅರಣ್ಯ ಬೆಳೆಗಳಲ್ಲೂ ಕೂಡ ನಾವು ಮಾಡಬಹುದು. ಆಕ್ಚುಲಿ ಗ್ರೋತ್ ಕಡಿಮೆ ಆಗುವ ಉದ್ದೇಶ ಏನಪ್ಪಾ ಅಂತಂದ್ರೆ ಸರಿಯಾದ ಟೈಮ್ ನೀರು ಇರ್ಲಾರ್ಕ, ಆಮೇಲೆ ಅದಕ್ಕೆ ಪೋಷಕಾಂಶ ಸಿಗ್ಲಾರ್ಕ, ಹಿಂಗಾಗಿ ಗ್ರೋತ್ ಅದಕ್ಕೆ ಸರಿಯಾದ ರೀತಿ ಏನ್ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಅದ ಅದನ್ನ ನಾವು ಹೋಮಿಯೋದಲ್ಲಿ ಮತ್ತೆ ಕೊಡೋದ್ರಿಂದ ಸ್ವಲ್ಪ ಅದ್ರದ್ದು ಲಾಂಗ್ ಡಿಸ್ಟೆನ್ಸ್ ಇರೋದನ್ನ ಕಡಿಮೆ ಡಿಸ್ಟೆನ್ಸ್ ಅಲ್ಲೇ ನಾವು ಈಗ ಇವತ್ತು 15 ವರ್ಷಕ್ಕೆ ಮೆಚುರಿಟಿ ಬರುವುದು 12 ವರ್ಷಕ್ಕೆ ಬರಬಹುದು, ಒಂದು 3-4 ವರ್ಷ ನಾವು ಅದನ್ನ ರಿಡ್ಯೂಸ್ ಮಾಡೋಣ. ಒಳ್ಳೆಯದು ಗಿರೀಶ್ ಭದ್ರೇಗೌಡ ಅವರೇ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗಿನ ಆತ್ಮೀಯ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಂಧುಗಳ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವ ಸಮಯ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28°C ನಿಂದ 29°C ಮತ್ತು ಕನಿಷ್ಠ ಉಷ್ಣಾಂಶ 11-12°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಆರ್ದ್ರತೆಯ ಮಟ್ಟ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-82% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 28-31% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವುದಾದರೆ ಸಾಮಾನ್ಯ ಸಲಹೆಗಳು ಹೀಗಿವೆ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೀತ ವಾತಾವರಣದಲ್ಲಿ ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಿಲ್ಲ. ಆದ ಕಾರಣ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ಕೊಡಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕನಿಷ್ಠ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ನ್ಯಾಫ್ಥೈಲ್ ಎಸಿಟೇಟ್ ಆಮ್ಲ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತ ಕಟಾವಿನ ಹಂತದಲ್ಲಿದ್ದು ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥೀನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಬೇಕು. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಭತ್ತದ ಕಟಾವು ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ರೈತ ಬಂಧುವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ.